ಧರೆಯೋಳು ಎಮ್ಮೆಡಗಿ ಪುರದ ಮೆರೆದ ಬಸವನ ದಯವು ಎನಗೆ ತರುಳನೆಂದು ಕರವ ಪಿಡಿದು ಭರದಿ ಮುಕ್ತಿ ಕೊಡು ಎನಗೆ ತರುಳನೆಂದು ಕರವ ಪಿಡಿದು ಭರದಿ ಮುಕ್ತಿ ಕೊಡು ಎನಗೆ ಬೇಡಿ ಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನು ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕುಶಾಲಪ್ಪ, ತಿಪ್ಪಣ್ಣ, ಸಣ್ಣಕ್ಕಿ ಮತ್ತು ತಂಡದವರಿಂದ ಏಕ್ತಾರಿ ಪದಗಳನ್ನು ಕೇಳ್ತಾ ಇದ್ದೀರಿ. ಇದೇ ಕಲಾವಿದರಿಂದ ಇನ್ನೊಂದು ಏಕ್ತಾರಿ ಪದ. ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇಹದೊಳಗೆ ಮಣಿಯ ಮಾಡಿತು ದೇವರಿದು ನೋಡೋ ದೇಹದೊಳಗೆ ಮಣಿಯ ಮಾಡಿತು ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಕಾಯವೆಂಬುವ ಮಣಿಯ ಮಧ್ಯದಿ ಮಾಯವರ್ಣದ ಜಗಲಿ ಮ್ಯಾಲೆ ಕಾಯವೆಂಬುವ ಮಣಿಯ ಮಧ್ಯದಿ ಮಾಯವರ್ಣದ ಜಗಲಿ ಮ್ಯಾಲೆ ಸೋಹಂ ದೊಡಗುಡಿತು ದೇವರಿದು ನೋಡೋ ಸೋಹಂ ದೊಡಗುಡಿತು ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಆರು ದೌವನ ತಿಂದಿತ್ತು ತೀರೇಳು ಲೋಕವ ನುಂಗಿತು ಆರು ದೌವನ ತಿಂದಿತ್ತು ಕೀರೇಳು ಲೋಕವ ನಿಂಗಿತು ಆರು ಮೂರು ವೈದಿತ್ತು ದೂರದಲ್ಲಿ ನಿಂತಿರುವ ದೇವರು ಆರು ಮೂರು ವೈದಿತ್ತು ದೂರದಲ್ಲಿ ನಿಂತಿರುವ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ಯೇಸು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು ಯೇಸು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇಹದೊಳಗ ಮನೆಯ ಮಾಡಿತ್ತು ದೇವರಿದು ನೋಡೋ ದೇಹದೊಳಗ ಮನೆಯ ಮಾಡಿತ್ತು ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು ಯೇಸು ಕಾಲದ ದೇವರಿದು ಯೇಸು ಹೆಸರಿಗೆ ಬರುವುದು ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಯೇಸು ಕಾಲದ ದೇವರಿದು ಯೇಸು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು ಕಾಲದ ದೇವರಿದು ಯೇಸು ಹೆಸರಿಲೆ ಬರುವುದು ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು ದಾತ ನೀರಲ್ ಕೇರಿ ಗುರು ಸಾಕ್ಷಾತಾದಂತ ದೇವರು ದೇವರಿದು ನೋಡೋ ತಮ್ಮ ದೇವರಿದು ನೋಡೋ ಮಾಡಿತು ದೇವರಿದು ನೋಡೋ ತಮ್ಮ